ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಹಲಸಿನಲ್ಲಿ ಮೌಲ್ಯವರ್ಧನೆ. ಈ ಕುರಿತು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡಾ ಬಿಎನ್ ಸತೀಶ್ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಕೇಳುಗರೆ, ಹಲಸನ್ನ ಮಲೆನಾಡು ಪ್ರದೇಶಗಳಲ್ಲಿ ಬಹಳಷ್ಟು ಕಡೆ ಬೆಳೆಯಲಾಗ್ತಾ ಇದೆ. ತೋಟಗಳಲ್ಲಿ, ಬಯಲು ಪ್ರದೇಶಗಳಲ್ಲಿ ಹಲಸನ್ನು ಹಾಕಿರೋರಿದ್ದಾರೆ. ಹಲಸಿನಲ್ಲಿ ಹತ್ತಾರು ತಳಿಗಳಿದ್ದಾವೆ, ಹಾಗೆ ಭಿನ್ನ ಭಿನ್ನವಾದ ಬಗೆಯನ್ನು ಕಾಣಬಹುದು. ಹಲಸನ್ನ ಹಣ್ಣಿಗಾಗಿ ಉಪಯೋಗಿಸಿಕೊಳ್ಳೋದಿದೆ, ಮತ್ತೆ ಪ್ರಾಣಿಗಳು ಪಕ್ಷಿಗಳು ಸಹ ತಿಂತವೆ. ಅದರಲ್ಲೂ ವಿಶೇಷವಾಗಿ ಆನೆಗಳಿಗೆ ಹಲಸು ಬಹುಪ್ರಿಯ ಅನ್ನೋದಿದೆ. ಕರಡಿಗಳು ಸಹ ಇಷ್ಟಪಟ್ಟು ಹುಡ್ಕೊಂಡು ಬರ್ತವ ಅಂತ ಹೇಳೋದಿದೆ. ಹಲಸು ಬರೀ ಹಣ್ಣಿಗಲ್ದಲ್ಲೇ ಇತರೆ ಉಪ ಉತ್ಪನ್ನಗಳನ್ನು ಮಾಡ್ಕೊಳ್ಬಹುದಂತ ಕೆಲವೊಬ್ರು ಆ ನಿಟ್ಟಿನಲ್ಲಿ ಸಾಗಿರರು ಹೇಳೋದಿದೆ. ಹಲಸಿನ ಎಳೆಕಾಯಿಯ ಪಲ್ಯ, ಬಲುತಾಗ್ಲೂ ಪಲ್ಯ ಸಾರಿಗೂ ಉಪಯೋಗಿಸ್ಕೊಳ್ಳರಿದ್ದಾರೆ. ಹಣ್ಣನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡೋದಿದೆ. ಬೀಜವನ್ನು ಅಷ್ಟೇ, ಆಸಕ್ತಿ ಇದ್ರೆ ಹಲಸಿನ ಇಡೀ ಹಣ್ಣನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡು ಅದನ್ನ ಸಮರ್ಥವಾಗಿ ಬಳಕೆ ಮಾಡುವ ನಿಟ್ಟಿನಲ್ಲಿ ಕೆಲಸಗಳು ನಡೆದಿದ್ದಾವೆ. ಕೆಲವೊಬ್ಬರು ಮಹಿಳೆಯರು ತುಂಬಾ ಚೆನ್ನಾಗಿ ಈ ನಿಟ್ಟಿನಲ್ಲಿ ಜ್ಞಾನವನ್ನು ಹೊಂದಿದ್ದಾರೆ, ಕೆಲಸವನ್ನ ಮಾಡಿದ್ದಾರೆ. ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿಎನ್ ಸತೀಶ್ ಅವರು ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ. ಹಲಸಿನಲ್ಲಿ ಮೌಲ್ಯವರ್ಧನೆ ಈ ಕುರಿತಂತೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಡಾಕ್ಟರ್, ವಿಚಾರಗಳನ್ನ ತಾವು ನಮ್ಮ ರೈತರಿಗೆ ಮಹಿಳೆಯರಿಗೆ ತಿಳಿಪಡಿಸಿ. ಖಂಡಿತ ಸರ್, ತಾವು ಈಗಾಗಲೇ ಹೇಳಿದಂಗೆ ಹಲಸು ಹಣ್ಣು ಭಾರತ ದೇಶದಲ್ಲಿ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಕಾಡುಗಳಲ್ಲಿ ಸಿಗ್ತಕ್ಕಂತಹ ಹಣ್ಣು. ಇತ್ತೀಚಿನ ದಿನಗಳಲ್ಲಿ ಹಲವಾರು ಬೆಳವಣಿಗೆ ಆಗಿ ಹಲವಾರು ತಳಿಗಳು ಬಂದು ಸಾಕಷ್ಟು ಜನ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಹಲಸಿನ ಹಣ್ಣನ್ನ ಇವತ್ತೊಂದು ದಿವಸ ಬೆಳೀತಾ ಇದ್ದಾರೆ. ಸ್ವಾಭಾವಿಕವಾಗಿ ಭಾರತ ದೇಶದಲ್ಲಿ, ಅದರಲ್ಲೂ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಹೆಚ್ಚಾಗಿ ಈ ಮರ ಕಂಡು ಬರುತ್ತದೆ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹಣ್ಣು ಅಂತ ಸಹ ಇದನ್ನ ಗುರುತಿಸಲಾಗಿದೆ. ಭಾರತ ದೇಶದಲ್ಲಿ, ಅದರಲ್ಲೂ ಕರ್ನಾಟಕ, ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಬಿಹಾರ ರಾಜ್ಯಗಳಲ್ಲಿ ಈ ಹಣ್ಣಿನ ಬೆಳೆಯನ್ನ ಸಾಕಷ್ಟು ಜನ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಅದರಲ್ಲೂ ಕೇರಳ ರಾಜ್ಯದಲ್ಲಿ ಕಳೆದ ವರ್ಷದಲ್ಲಿ ಸುಮಾರು 190.1 ಸಾವಿರ ಟನ್ಗಳಷ್ಟು ಹಣ್ಣನ್ನ ಬೆಳೆಸಿದ್ದಾರೆ. 1 ಟನ್ ಅಂದ್ರೆ 1,000 ಕೆಜಿ, ಅಂದ್ರೆ ಅಷ್ಟು ಹಣ್ಣನ್ನ ಕೇರಳ ರಾಜ್ಯದಲ್ಲಿ ಬೆಳೆಸ್ತಾ ಇದ್ದಾರೆ. ಸುಮಾರು 75 ಬೇರೆ ಬೇರೆ ದೇಶಗಳಿಗೆ ನಮ್ಮ ದೇಶದಿಂದ ಈ ಹಲಸಿನ ಹಣ್ಣನ್ನ ರಫ್ತು ಮಾಡಲಾಗ್ತಾ ಇದೆ. 2020 ಮತ್ತು 2021 ಇಸವಿಯಲ್ಲಿ $2.3 million ನಷ್ಟು ಬೆಲೆ ಬಾಳುವಷ್ಟು ಹಲಸಿನ ಹಣ್ಣನ್ನ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗಿದೆ. ಅಂದ್ರೆ ಈ ಹಲಸಿನ ಹಣ್ಣು ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಅನ್ನಲಿಕ್ಕೆ ಇದೊಂದು ಉದಾಹರಣೆ ಆಗ್ತದೆ. ಅದರಲ್ಲಿ ಕೊಡಗಲ್ಲಂತೂ ಹಲಸಿನ ಹಣ್ಣು ಸಾಮಾನ್ಯವಾಗಿ ಸಿಗುವಂತಹ ಹಣ್ಣು, ಕಾಡುಗಳಲ್ಲೂ ಸಹ ಸಿಗುತ್ತೆ, ಕೆಲವರು ತೋಟಗಳಲ್ಲೂ ಸಹ ಈ ಹಣ್ಣನ್ನ ಬೆಳೆಸ್ಕೊಂಡಿದ್ದಾರೆ. ಒಂದು ಗಾದೆನೆ ಇದೆ, ಹಸಿದಾಗ ಹಲಸಿನ ಹಣ್ಣನ್ನು ತಿನ್ಬೇಕು, ಹೊಟ್ಟೆ ತುಂಬಿದಾಗ ಮಾವಿನ ಹಣ್ಣು ತಿನ್ಬೇಕು ಅಂತ ಹಿರಿಯರು ಹೇಳ್ತಾರೆ. ಮೊದಲೆಲ್ಲ ಹಲಸಿನ ಹಣ್ಣು ಕೊಟ್ಟರೆ ಸಾಕಂತ ಸಾಕಷ್ಟು ಜನ ಬಂದು ತೋಟದಲ್ಲಿ ಕೆಲಸ ಮಾಡಿ ಹಲಸಿನ ಹಣ್ಣು ತಗೊಂಡು ಹೋಗಿ ತಿಂದು ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಅಂತಂದ್ರೆ ಹಲಸಿನ ಹಣ್ಣಿನಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಆಗ್ತದೆ. ಈ ಹಲಸಿನ ಹಣ್ಣಿನಲ್ಲಿ ಇರತಕ್ಕಂತ ಪೋಷಕಾಂಶಗಳ ಬಗ್ಗೆ ಮಾತಾಡೋದಾದ್ರೆ, ಪೋಷಕಾಂಶಗಳ ಅಗರ ಅಂತಾನೆ ಹೇಳ್ಬಹುದು, ಅಷ್ಟೊಂದು ಪೋಷಕಾಂಶಗಳಿದೆ. ಉದಾಹರಣೆಗೆ ಇದರಲ್ಲಿ ಅತ್ಯಂತ ಹೆಚ್ಚಾಗಿ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ಒಳ್ಳೆ ಫೈಬರ್ ಇದೆ. ಇದೆಲ್ಲ ಒಂದು ಕಾರಣಗಳಿಂದ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಉತ್ತಮ ಒಂದು ಪ್ರಭಾವವನ್ನು ಬೀರುತ್ತದೆ. ಉದಾಹರಣೆಗೆ ಈ ಹಣ್ಣಿನ ಸೇವನೆಯಿಂದ, ಹಾಗೆ ಹೇಳಿದಂಗೆ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅತ್ಯಂತ ಪ್ರಮುಖ ಅಂತ ಹೇಳ್ಬಹುದು. ಇದರಲ್ಲಿ ಅತ್ಯಂತ ಹೆಚ್ಚಾಗಿ ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸ್, ಐರನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಸಿಯಂ ಅಂತಹ ಸಾಕಷ್ಟು ಖನಿಜಾಂಶಗಳು ಸಹ ಇದರಲ್ಲಿದೆ. ಅದರಲ್ಲೂ ಬೀಜದಲ್ಲಿ ಹೆಚ್ಚಾಗಿ ಪ್ರೋಟೀನ್ ಸಹ ಇದೆ. ಈ ಬೀಜಗಳು ಮತ್ತು ಹಣ್ಣುಗಳನ್ನ ಸೇವಿಸೋದ್ರಿಂದ ನಮಗೆ ಜೀರ್ಣಶಕ್ತಿಯನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಅತ್ಯಂತ ಉತ್ತಮವಾದ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು. ಈ ಬೀಜಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣದ ಅಂಶ ಸಹ ಇದೆ. ನಮ್ಮ ದೇಶದಲ್ಲಿ ಸಾಕಷ್ಟು ಜನರಲ್ಲಿ ರಕ್ತಹೀನತೆ ತೊಂದರೆಯನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಮಕ್ಕಳಲ್ಲಿ ಹೆಚ್ಚಾಗಿ ಈ ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಹೇಳ್ತೀವಿ, ಇದು ತುಂಬಾ ಕಾಮನ್ ಆಗಿರ್ತಕ್ಕಂತ ಒಂದು ಕಾಯಿಲೆ ಆಗಿಬಿಟ್ಟಿದೆ. ಆದ್ರೆ ಈ ಹಲಸಿನ ಹಣ್ಣಿನಲ್ಲಿ ಕಬ್ಬಿಣದ ಅಂಶ ಅತ್ಯಂತ ಹೇರಳವಾಗಿರೋ ಕಾರಣ ಹಲಸಿನ ಹಣ್ಣಾಗ್ಲಿ ಅಥವಾ ಗುಜ್ಜಿ ಅಂತ ಹೇಳ್ತೀವಿ ಅದಾಗ್ಲಿ ಅಥವಾ ಬೀಜವನ್ನಾಗ್ಲಿ ಸೇವಿಸೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಈ ಕಬ್ಬಿಣದ ಅಂಶ ಸಿಕ್ಕಿ ಈ ಅನಿಮಿಯಾ ಅಥವಾ ರಕ್ತಹೀನತೆಯನ್ನು ಹೋಗಲಾಡಿಸಲಿಕ್ಕೆ ಸಹಾಯ ಆಗ್ತದೆ. ಅದೇ ರೀತಿಯಲ್ಲಿ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಸಹ ಕಾಪಾಡಿಕೊಳ್ಳಲಿಕ್ಕೆ ಈ ಹಣ್ಣಿನ ಸೇವನೆ ಅತ್ಯಂತ ಉಪಯುಕ್ತ ಅಂತ ಹೇಳ್ಬಹುದು. ಈ ಹಣ್ಣುಗಳು ಬೀಜಗಳನ್ನು ಸೇವಿಸೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸಿಕೊಳ್ಳಲಿಕ್ಕೆ ಅತ್ಯಂತ ಉಪಯುಕ್ತ ಆಗ್ತದೆ. ಇದಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿರ್ತಕ್ಕಂತ ಕೆಟ್ಟ ಕೊಬ್ಬು ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವಿ, ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ಈ ಹಣ್ಣು ಅಥವಾ ಬೀಜ ಸೇವನೆ ಸಹಾಯ ಮಾಡುತ್ತೆ. ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೂ ಸಹ ಇದು ಸಹಾಯ ಮಾಡುತ್ತದೆ. ಇಷ್ಟೆಲ್ಲ ಒಂದು ಆರೋಗ್ಯದ ಉಪಯೋಗಗಳು ಈ ಹಣ್ಣಿನ ಸೇವನೆಯಿಂದ ಅಥವಾ ಬೀಜದ ಸೇವನೆಗಳಿಂದ ನಮಗೆ ಸಿಗ್ತದೆ. ಇನ್ನು ಹೇಗೆ ಸೇವನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಕೊಡಗಿನ ಜನರಿಗಂತೂ ಅತ್ಯಂತ ಸರ್ವೇ ಸಾಮಾನ್ಯ, ಹಣ್ಣಾಗ್ಲಿಕ್ಕಿಂತ ಮೊದಲು ಕಾಯಿಯನ್ನು ತಗೊಂಡು ಅದನ್ನ ಪಲ್ಯ ಆಗಿ ಯೂಸ್ ಮಾಡ್ತೀವಿ, ಸಾಂಬಾರ್ ಆಗಿ ಯೂಸ್ ಮಾಡ್ತೀವಿ, ಇತ್ತೀಚೆಗೆ ಅದನ್ನ ಮುಂಚೂರಿ ಆಗಿ ಮಾಡ್ತೀವಿ, ಆ ಗುಜ್ಜಿ ಅಥವಾ ಎಳೆ ಕಾಯಿಯನ್ನು ಬೇರೆ ಬೇರೆ ತರದಲ್ಲಿ ದಿನನಿತ್ಯದ ಅಡುಗೆಯಲ್ಲಿ ಉಪಯೋಗಿಸ್ತಾ ಬಂದಿದ್ದೀವಿ. ಸಾಮಾನ್ಯವಾಗಿ ಈಗ ಹಣ್ಣಾಗ್ತಾ ಇದೆ ಕೊಡಗಿನಲ್ಲಿ, ಎಲ್ಲರೂ ಸಹ ಈ ಹಣ್ಣಿನ ಒಂದು ಸವಿರುಚಿಯನ್ನ ಸವಿದಿರ್ತಾರೆ. ಬೇರೆ ಸೀಸನ್ ಅಲ್ಲೂ ಸಹ ಹಣ್ಣನ್ನು ತಿನ್ಬೇಕಂತಂದ್ರೆ ಈ ಹಣ್ಣನ್ನ ನಾವು ಪ್ರೊಸೆಸ್ ಮಾಡಿ ಇಟ್ಕೊಳ್ಬಹುದು. ಉದಾಹರಣೆಗೆ ಕಂಪ್ಲೀಟ್ ಹಣ್ಣಾಗ್ಲಿಕ್ಕಿಂತ ಅಂದ್ರೆ ಹಲಸಿನ ಹಣ್ಣು ಬೆಳೆದಿರಬೇಕು, ತುಂಬಾ ಹಣ್ಣಾಗಿರಬಾರ್ದು. ಆ ಒಂದು ಸ್ಟೇಜ್ ಅಲ್ಲಿ ಇದನ್ನ ಕಟ್ ಮಾಡಿಕೊಂಡು ಅಥವಾ ಹಾರ್ವೆಸ್ಟ್ ಮಾಡಿಕೊಂಡು ಅದನ್ನ ಒಣಗಿಸಿಕೊಂಡು ಡ್ರೈಯರ್ಸ್ ಆಗ್ಲಿ ಅಥವಾ ಬಿಸಿಲಿದೆ ಬಿಸಿಲಲ್ಲೇ ಸಹ ಒಣಗಿಸ್ಕೊಬಹುದು. ಒಣಗಿಸಿ ಇಟ್ಕೊಂಡು ಸಹ ಬೇರೆ ಬೇರೆ ಸೀಸನ್ ನಲ್ಲಿ ಸಹ ನಾವು ಇದನ್ನ ಉಪಯೋಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇದರ ಒಂದು ಆರೋಗ್ಯಕರ ಪರಿಣಾಮಗಳು ನಮಗೆ ಸಿಗ್ತದೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ ಇದರಲ್ಲಿ ಜಾಮ್ ಮಾಡ್ತಾರೆ, ಸ್ಕ್ವಾಶ್ ಮಾಡ್ತಾರೆ, ಸಾಕಷ್ಟು ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಹಣ್ಣುಗಳಿಂದ ಮಾಡ್ತಾ ಇದೀವಿ. ಅದರ ಪ್ರಮುಖ ಉಪಯೋಗ ಏನಪ್ಪಾ ಅಂದ್ರೆ ಮೌಲ್ಯವರ್ಧನೆ ಮಾಡೋದ್ರಿಂದ ಆದಾಯ ಸಹ ಹೆಚ್ಚಿಸುತ್ತದೆ, ಜೊತೆಗೆ ಬೇರೆ ಬೇರೆ ಸೀಸನ್ ಸಹ ನಾವು ಇದನ್ನ ತಿನ್ಬಹುದು. ಎಸ್ಪೆಷಲಿ ಕೃಷಿಕರಿಗೆ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂದ್ರೆ, ನಾವು ಕಾಫಿ ಬೆಳೀತಾ ಇದೀವಿ ಅಂದ್ರೆ ಕಾಫಿ ಇಳ್ನ ಡಬಲ್ ಮಾಡ್ಲಿಕ್ಕೆ ಕಷ್ಟ ಇದೆ, ಪೆಪ್ಪರ್ ಬೆಳೀತಾ ಇದ್ರೆ ಪೆಪ್ಪರ್ ಡಬಲ್ ಮಾಡ್ಲಿಕ್ಕೆ ಕಷ್ಟ ಇದೆ, ಸ್ವಲ್ಪ ಇಳುವರಿನ ಹೆಚ್ಚಿಗೆ ಮಾಡಬಹುದು, ಬಟ್ ಡಬಲ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇರೋ ಜಾಗದಲ್ಲಿ ನಮ್ಮ ಆದಾಯವನ್ನು ಹೇಗೆ ಹೆಚ್ಚಿಸಿಕೊಳ್ಬಹುದು ಅಂತ. ನಾವೆಲ್ಲ ಕಾಫಿ ಬೆಳಿತೀವಿ, ಪೆಪ್ಪರ್ ಬೆಳಿತೀವಿ, ಅದ್ರ ಜೊತೆಗೆ ಕಾಡು ಹಣ್ಣಿನ ಮರಗಳಿದೆ, ಉದಾಹರಣೆಗೆ ಹಲಸಿನ ಹಣ್ಣಾಗ್ಲಿ ಅಥವಾ ಕಾಚಂಪುಳಿ ಮರ ಆಗ್ಲಿ ಇದ್ದಾಗ ಇದಕ್ಕೆ ನಾವು ಮೌಲ್ಯವರ್ಧನೆ ಮಾಡಿ ಇದರಿಂದ ಸಹ ನಾವು ಆದಾಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಒಂದು ಸಣ್ಣ ಉದಾಹರಣೆ. ಹಣ್ಣು ತಿಂತೀವಿ ಮತ್ತೆ ಗುಜ್ಜನ ಸಾಮಾನ್ಯವಾಗಿ ತಿಂತೀವಿ, ಬಟ್ ಸಾಕಷ್ಟು ಜನ ಈ ಬೀಜವನ್ನು ಎಸ್ತು ಬಿಡ್ತೀವಿ. ಈ ಬೀಜವನ್ನು ತಿನ್ನುವಂತರ ಜನರ ಸಂಖ್ಯೆ ತುಂಬಾ ವಿರಳ. ಅದರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ನೋಡಿದ್ರೆ ಬೀಜನ ನೆಕ್ಸ್ಟ್ ಎಸೆಯಲ್ಲ ಅನ್ಸುತ್ತೆ. ಕರುಳಿನ ಆರೋಗ್ಯ ಆಗ್ಲಿ, ಕಣ್ಣಿನ ಆರೋಗ್ಯ ಆಗ್ಲಿ, ಚರ್ಮದ ಆರೋಗ್ಯ ಆಗ್ಲಿ, ನಮ್ಮ ಹೈಪರ್ ಟೆನ್ಷನ್ ಆಗ್ಲಿ, ಸಾಕಷ್ಟು ತರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕಾಗ್ಲಿ ವಿವಿಧ ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಉತ್ತಮ ಒಂದು ಪ್ರಯೋಜನ ಈ ಹಣ್ಣುಗಳಿಂದ ಆಗ್ತದೆ, ಬೀಜಗಳಿಂದ ಸಹ ಆಗ್ತದೆ. ಇನ್ನು ಈ ಬೀಜಗಳನ್ನ ಹೇಗೆ ಸೇವಿಸಬೇಕು ಅಂತ ಹೇಳೋದಾದ್ರೆ, ಸಾಮಾನ್ಯವಾಗಿ ಬೀಜಗಳನ್ನ ಒಂದು 5-10 ನಿಮಿಷಗಳ ಕಾಲ ಸ್ಟೀಮ್ ಅಲ್ಲಾದ್ರೂ ಬೇಯಿಸ್ಕೊಬಹುದು ಅಥವಾ ನೀರಲ್ಲಾದ್ರೂ ಬೇಯಿಸಿಕೊಳ್ಬಹುದು. ಸ್ಟೀಮ್ ಅಲ್ಲಿ ಬೇಯಿಸಿಕೊಂಡ್ರೆ ಚೆನ್ನಾಗಿರುತ್ತೆ. 5-10 ನಿಮಿಷಗಳ ಕಾಲ ಬೇಯಿಸಿದ ನಂತರ ಅದ್ರ ಮೇಲೆ ಇರತಕ್ಕಂತ ಸಿಪ್ಪೆನ ತೆಗಿಬೇಕಾಗತ್ತೆ. ಆ ಸಿಪ್ಪೆನ ತೆಗೆದು ಮತ್ತೆ ಆ ಬೀಜಗಳನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅವುಗಳನ್ನ ಬಿಸಿಲಿದ್ರೆ ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೊಳ್ಬಹುದು. ಬಿಸಿಲಿಲ್ಲ ಅಂತ ಅಂದ್ರೆ ಸಣ್ಣ ಓವನ್ ಇದ್ರೆ ಅದರಲ್ಲೂ ಸಹ ನಾವು ಒಣಸ್ಕೊಳ್ಬಹುದು. ಇಲ್ಲಾಂದ್ರೆ ಸಾಮಾನ್ಯ ಹಳ್ಳಿಗಳಲ್ಲಿ ಒಲೆ ಇರುತ್ತೆ, ಒಲೆಗಳ ಮೇಲೆಗಳೇ ಇಟ್ಕೊಂಡು ಅದರಲ್ಲೂ ಸಹ ಒಣಸ್ಕೊಳ್ಳಿಕ್ಕೆ ರೈತರಿಗೆಲ್ಲ ಗೊತ್ತಿರುತ್ತೆ. ಆ ತರದಲ್ಲಿ ಯಾವ ವ್ಯವಸ್ಥೆ ಇದೆಯೋ ನೋಡಿಕೊಂಡು ಆ ಬೀಜಗಳನ್ನ ಒಣಗಿಸಿ ಇಟ್ಕೊಂಡ್ರೆ ಬೇಕಾದಾಗ ನಾವು ಅದನ್ನ ಪೌಡರ್ ಮಾಡಿಕೊಂಡು ದಿನನಿತ್ಯ ಬಳಕೆಯಲ್ಲಿ ಚಪಾತಿ ಆಗಲಿ ರೊಟ್ಟಿ ಆಗಲಿ, ಚಪಾತಿಗೆ ನಾವು ಗೋಧಿ ಹಿಟ್ಟು ಉಪಯೋಗಿಸ್ತೀವಿ. ಗೋಧಿ ಹಿಟ್ಟು ಒಂದು 2 ಕಪ್ ಯೂಸ್ ಮಾಡಿದ್ರೆ 1 ಕಪ್ ಹಲಸಿನ ಹಣ್ಣಿನ ಬೀಜವನ್ನು ಸಹ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಉಪಯೋಗ ಆಗುತ್ತೆ. ಅದೇ ರೀತಿಯಲ್ಲಿ ರೊಟ್ಟಿ ಮಾಡಿದ್ರೆ ಅಕ್ಕಿ ಹಿಟ್ಟು ಜೊತೆಗೆ ಈ ಹಲಸಿನ ಹಣ್ಣಿನ ಬೀಜದ ಹುಡಿಯನ್ನು ಸಹ ನಾವು ಸೇರಿಸಿಕೊಂಡು ಅಕ್ಕಿ ರೊಟ್ಟಿನ ಮಾಡ್ಕೊಳ್ಬಹುದು. ಅದೇ ತರ ನೂಪುಟ್ಟು ಮಾಡ್ತಾರೆ, ದಿನನಿತ್ಯ ಬಳಕೆಯಲ್ಲಿ ಈ ಬೀಜದ ಉಡಿಯನ್ನು ನಾವು ಉಪಯೋಗಿಸ್ತಾ ಬರಬಹುದು. ಇದ್ರ ಜೊತೆಗೆ ಆ ಬೀಜಗಳನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನೇ ಸಹ ಈಗ ಸಾಲ್ಟೆಡ್ ಕ್ಯಾಶ್ಯೂ ಯಾವ ತರ ಬರುತ್ತೋ ಅದೇ ತರ ಸಾಲ್ಟೆಡ್ ಜಾಕ್ ಫ್ರೂಟ್ ಸೀಡ್ಸ್ ಅಂತ ಮಾಡಿಕೊಂಡು ಕಾಫಿ ಟೀ ಜೊತೆಗೂ ಸಹ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲಿ ಅವರು ಮಾಡ್ತಾರೆ, ಆ ಬೀಜಗಳನ್ನ ಬೆಂಕಿಯಲ್ಲಿ ಸುಟ್ಟು ತಿಂತಾ ಇದ್ರು, ಅದು ಸಹ ನಾವು ಮಾಡಬಹುದು. ಇದಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಬೀಜದ ಪುಡಿಯಿಂದ ಹಲವಾರು ತರದ ಚಕ್ಕುಲಿ ಆಗಲಿ, ಬಿಸ್ಕೆಟ್ ಆಗಲಿ, ವಿವಿಧ ರೀತಿಯ ಒಂದು ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಈ ತರದಲ್ಲೂ ಸಹ ನಾನು ಮೌಲ್ಯವರ್ಧನೆ ಮಾಡಿಕೊಂಡು ನಮ್ಮ ಆರೋಗ್ಯಕ್ಕೆ ಅಷ್ಟೇ ಅಲ್ಲದೆ ನಮ್ಮ ಆದಾಯವನ್ನು ಸಹ ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಪ್ರಮುಖ ಉತ್ಪನ್ನ ಅಂತಂದ್ರೆ ಮಿಲ್ಕ್ ಶೇಕ್. ಈ ಹಣ್ಣುಗಳಿಂದ ಮಿಲ್ಕ್ ಶೇಕ್ ಮಾಡಬಹುದು. ತಾವೆಲ್ಲರೂ ಆಪಲ್ ಮಿಲ್ಕ್ ಶೇಕ್ ನ ಒಂದು ಸವಿದಿರ್ತೀರಾ. ಈ ಬೀಜಗಳಿಂದ ನೀವು ಏನಾದ್ರೂ ಮಿಲ್ಕ್ ಶೇಕ್ ಮಾಡಿದ್ರೆ ಆಪಲ್ ಮಿಲ್ಕ್ ಶೇಕ್ ಅಥವಾ ಅಲಸಂದಿನ ಬೀಜದಿಂದ ಮಿಲ್ಕ್ ಶೇಕ್ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟು ಸೊಗಸಾಗಿರ್ತದೆ, ಅಷ್ಟೇ ರುಚಿಕರವಾಗಿರುತ್ತದೆ, ಅಷ್ಟೇ ಆರೋಗ್ಯಕರವಾಗಿರುತ್ತದೆ. ಇನ್ನು ಕೆಲವರು ತೊಗರಿ ಬೇಳೆ ಜೊತೆಗೆ ಇದ್ರದ ಬೀಜನ ಸೇರಿಸಿ ಹೋಳಿಗೆ ಸಹ ಮಾಡ್ತಾರೆ, ಚಾಕ್ಲೇಟ್ ಮಾಡ್ತಾರೆ, ಬರ್ಫಿ ಮಾಡ್ತಾರೆ. ಸಾಕಷ್ಟು ಉತ್ಪನ್ನಗಳನ್ನ ಇತ್ತೀಚಿನ ದಿನಗಳಲ್ಲಿ ಈ ಹಲಸಿನ ಹಣ್ಣಿನ ಬೀಜಗಳಿಂದ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ಒಂದ್ ತರದಲ್ಲಿ ಒಳ್ಳೇದಾಗ್ತದೆ, ಅಡಿಷನಲ್ ಇನ್ಕಮ್ ಬರ್ತದೆ. ಇದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳು ಸಹ ಬಂದು ಈ ಹಣ್ಣುಗಳು ತಿಂತವೆ, ಅವುಗಳಿಗೂ ಒಂದು ಒಳ್ಳೆ ಪ್ರಯೋಜನ ಆಗ್ತದೆ. ಇವತ್ತಿನ ದಿವಸದಲ್ಲಿ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಎಲ್ಲರೂ ಆನ್ಲೈನ್ ಶಾಪಿಂಗ್ ಮಾಡ್ತಾರೆ, ಆ ಬೀಜದ ಹುಡಿಗೆ ಸುಮಾರು 300 ರೂಪಾಯಿಯಷ್ಟು ಬೇಡಿಕೆ ಇದೆ. ನಾವು ಮಾಡಿ 1 ಕೆಜಿಗೆ 200 ರೂಪಾಯಿಗೆ ಸೇಲ್ ಮಾಡಿದ್ರೂ ನಮಗೆ ಒಳ್ಳೆ ಆದಾಯ ಬರುತ್ತೆ. ಜೊತೆಗೆ ನಮ್ಮ ದಿನನಿತ್ಯದ ಬಳಕೆಯಲ್ಲೂ ಸಹ ನಾವು ಇದನ್ನ ಉಪಯೋಗಿಸ್ತಾ ಹೋಗ್ಬೋದು. ಹಲಸಿನ ಹಣ್ಣಿನಲ್ಲಿ ನಾವು ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ಇದೆ. ಸಣ್ಣ ಒಂದು ಗುಜ್ಜೆಯಿಂದ ಹಿಡಿದು ಹಣ್ಣಿನಿಂದ ಹಿಡಿದು ಬೀಜದವರೆಗೂ ವಿವಿಧ ರೀತಿಯಲ್ಲಿ ನಾವು ಉಪಯೋಗಿಸ್ತಾ ಬರಬಹುದು. ಇತ್ತೀಚಿನ ದಿನಗಳಲ್ಲಿ ಹೊರಗಿನ ಸಿಪ್ಪೆಯನ್ನು ನಾವು ಸಾಮಾನ್ಯವಾಗಿ ಬಿಸಾಕ್ತೀವಿ, ಒಂದು ಹಣ್ಣನ್ನು ತಿಂತೇವೆ ಅಥವಾ ಬೀಜವನ್ನ ನಾನು ಹೇಳ್ದಂಗೆ ಉಪಯೋಗಿಸ್ಕೊಬಹುದು. ಇತ್ತೀಚಿನ ದಿನಗಳಲ್ಲಿ ಆ ಮುಳ್ಳನ್ನ ಬೇರ್ಪಡಿಸಿ ಅದರಿಂದ ಸಹ ಉಡಿಯನ್ನ ಮಾಡಿ ಚಪಾತಿಗಾಗ್ಲಿ ಅಥವಾ ರಾಗಿ ಒಟ್ಟಿಗೆ ಆಗ್ಲಿ ಬೇರೆ ಬೇರೆ ತರದಲ್ಲಿ ಉಪಯೋಗಿಸುವಂತಹ ಒಂದು ಟೆಕ್ನಾಲಜಿ ಸಹ ಬಂದಿದೆ. ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಒಂದು ಯೋಜನೆಗಳು ಸಹ ಬಂದಿದೆ. ಯಾರಾದರೂ ರೈತರು ಇದನ್ನ ಮಾಡ್ತೀವಿ ಉದ್ಯೋಗ ತರದಲ್ಲಿ ತಗೊಂಡು ಹೋಗ್ತೀವಿ ಅಂದ್ರೆ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರದಲ್ಲೂ ಸಹ ಹಲವಾರು ಯೋಜನೆಗಳಿದೆ. ಅದಕ್ಕೆ ಒಂದು ಸಬ್ಸಿಡಿ ಕೊಡೋದಾಗಲಿ, ಅದಕ್ಕೆ ಒಂದು ಟ್ರೈನಿಂಗ್ ಆಗ್ಲಿ, ಸಾಕಷ್ಟು ಯೋಜನೆಗಳಿದೆ. ಅದನ್ನೆಲ್ಲ ಸದುಪಯೋಗ ಪಡ್ಕೊಬಹುದು ರೈತರು. ಡಾಕ್ಟ್ರೆ, ಹಲಸು ಹಲವರಿಗೆ ಪರಿಚಯ. ತಾವು ಹೇಳಿದಂಗೆ ಹಣ್ಣನ್ನೇ ಅನೇಕರು ಇಷ್ಟಪಡ್ತಾರೆ, ಎಳೆ ಕಾಯಿಗಳನ್ನು ಎಷ್ಟೋ ಜನ ಅಡಿಗೆಗೆ ಬಳಕೆ ಮಾಡ್ಲಿಕ್ಕೆ ಹಿಂದೆಡ್ಡ ಹಾಕ್ತಾರೆ ಅಥವಾ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಮಯವನ್ನೇ ಇಟ್ಕೊಳ್ಳೋದಿಲ್ಲ. ಆದ್ರೆ ಕೆಲವೊಬ್ರು ಬಹಳ ಜಾಣತನದಿಂದ ಎಳೆಕಾಯಿಯಿಂದ ಹಿಡಿದು ಹಣ್ಣಾಗೋ ತನಕ ಆಮೇಲೆ ಪ್ರತ್ಯೇಕಿಸಿದ ಬೀಜಗಳನ್ನು ಕಾಪಾಡಿಟ್ಕೊಂಡು ಉಪಯೋಗಿಸ್ಕೊಳ್ತಾರೆ. ಅಂದ್ರೆ ಆ ಜಾಣತನ ಕಾಳಜಿ ಕೆಲವೇ ಕೆಲವರಲ್ಲಿ ಇದೆ. ಬೀಜಗಳ ಬಗ್ಗೆ ಹೇಳ್ತಾ ಇದ್ರೆ ಕೆಲವೊಬ್ರು ಸುಟ್ಕೊಂಡು ತಿಂತಾರೆ, ಅದೊಂಥರ ರುಚಿ, ಬೇಯಿಸಿದ್ಕಿಂತ ಇನ್ನೂ ಮುಂದಿನ ರುಚಿ. ಹಾಗೆ ಕೆಲವೊಬ್ರು ಒಣಗಿಸಿ ಇಟ್ಕೊಳ್ತಾರೆ, ಕೆಲವೊಬ್ರು ಹೇಳೋದು ಮಣ್ಣಿನಲ್ಲಿ ಸೇರಿಸ್ಬಿಟ್ಟು ಒಂಥರ ಕೆಸರು ಮಾಡಿ ಒಣಗಿಸಿ ಇಟ್ಕೊಂಡ್ರೆ ವರ್ಷಗಟ್ಲೆ ಅಥವಾ 2-3 ವರ್ಷಗಟ್ಲೆ ಅದನ್ನ ಬಳಕೆ ಮಾಡ್ಕೊಳ್ಬಹುದು ಅಂತ ಮಾತಾಡೋದಿದೆ. ಒಂಥರ ವಿಶೇಷವಾದ ರುಚಿಯನ್ನು ಹೊಂದಿರುವ ಈ ಹಲಸಿನ ಬೀಜವನ್ನ ನಾವು ಗರಿಷ್ಠವಾಗಿ ಬಳಕೆ ಮಾಡುವ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಒಳ್ಳೇದು. ಬೇಯಿಸಿದ್ಕಿಂತ ಸುಟ್ಟಿದ್ದು ಒಳ್ಳೆ ರುಚಿ ಏನಿರ್ಬೋದು ಅಂತ ಹೇಳ್ತೀರಿ? ಅಂದ್ರೆ ನಾವು ಬೇಯಿಸಿದಾಗ ಏನಾಗುತ್ತಂದ್ರೆ ನೀರಲ್ಲಿ ಸಾಕಷ್ಟು ಅಂಶಗಳು ಹೋಗ್ತವೆ ಅಂತ ಅನ್ಸುತ್ತೆ. ಸುಟ್ಟಾಗ ಅದೆಲ್ಲ ಇರ್ತಕ್ಕಂತ ಅಂಶಗಳು ಅದರಲ್ಲೇ ಉಳ್ಕೊಳ್ಳುತ್ತೆ, ಅದೊಂದು ರೀಸನ್ ಇರ್ಬೋದು ಮೋಸ್ಟ್ ಆಫ್ ಆಲ್, ಅದಕ್ಕೆ ಚೆನ್ನಾಗಿ ರುಚಿ ಇರುತ್ತೆ ಅಂತ ಅನ್ಸುತ್ತೆ ಸರ್. ಈ ಶೇಂಗಾ ಬೀಜವನ್ನ ಬೇಯಿಸಿ ತಿನ್ನೋದಕ್ಕೂ ಹುರು ತಿನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅಲ್ವಾ? ಹಾಗೆ ರಾಸಾಯನಿಕ ಗುಣಗಳಲ್ಲೂ ವ್ಯತ್ಯಾಸ ಕಾಣಬಹುದು ಅಂತ ಅನ್ಸುತ್ತೆ. ಒಟ್ಟಾರೆ ಹಲಸಿನ ಬೀಜವನ್ನ ಬೇಯಿಸಿನೋ ಹುರಿದನೋ ಸುಟ್ಕೊಂಡು ಆರಾಮಾಗಿ ತಿನ್ಬಹುದು. ತಾವ್ ಹೇಳಿದಂಗೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಮೌಲ್ಯವರ್ಧನೆ ಮಾಡಿಕೊಂಡು ಕೆಲವೊಬ್ರು ಸಾರಿಗೆ ಉಪಯೋಗಿಸ್ಕೊಳ್ತಾರೆ, ಪಲ್ಲಿಗೆ ಹಾಕೊಳ್ತಾರೆ, ಇನ್ನು ಬೇರೆ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ಳೋದ್ರಿಂದ ಒಂಥರ ರುಚಿ ಹೆಚ್ಚಿಗೆ ಆಗುತ್ತೆ. ಪುಡಿ ಮಾಡಿನೂ ತಾವು ಹೇಳಿದಂಗೆ ಚಪಾತಿ ಜೊತೆಗೆ ಸೇರಿಸಿ ಬಳಕೆ ಮಾಡ್ಕೊಳ್ಳೋದಿದೆ. ಕಡೆಗಣಿಸಬಾರದು. ದ್ವಿದಳ ಧಾನ್ಯ ಒಂಥರ ರುಚಿಯನ್ನು ಹೆಚ್ಚಿಗೆ ಮಾಡುವ, ಆರೋಗ್ಯವನ್ನು ಕಾಪಾಡುವ ಈ ಹಲಸಿನ ಬೀಜ ಇನ್ನು ಬೇರೆ ಬೇರೆ ರೀತಿಯಲ್ಲೂ ಬಳಕೆ ಆಗುತ್ತೆ. ದನಕರುಗಳು ತಿಂತವೆ ಹಲಸಿನ ಕಾಯಿಯನ್ನ, ಹಲಸಿನ ಬೀಜವನ್ನ. ಹಾಗೆ ಜೀವಾಮೃತ ಮಾಡ್ಕೊಳ್ಳಿಕ್ಕೂ ಕೆಲವೊಬ್ರು ಹೇಳೋದಿದೆ. ಬೇರೆ ಕಡ್ಲೆ ಹಿಟ್ಟು ಹುರುಳಿ ಹಿಟ್ಟು ಉಪಯೋಗಿಸ್ಕೊಳ್ಳೋದಕ್ಕಿಂತ ಹಲಸಿನ ಬೀಜದ ಪುಡಿಯನ್ನು ಹಾಕೊಳ್ಬಹುದು. ಸೊಗಸಾಗಿ ಜೀವಾಮೃತ ತಯಾರಾಗುತ್ತೆ ಅಂತ ಅನ್ಕೊಂಡು ಹುಡುಕಿ ಅಂತ ಹೋದ್ರೆ ತುಂಬಾ ಇದೆ ಮಾರ್ಗೋಪಾಯಗಳು. ನಮಗೆ ಸಿಗ್ಬೇಕಾದ್ರೆ ನಾವು ತೊಡಗಿಸಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸಗಳಾಗಿದ್ದಾವೆ. ಇವತ್ತು ಕೇರಳದಲ್ಲಿ ತಾವು ಹೇಳಿದಂಗೆ ಅಗಾಧವಾದ ಕೆಲಸ ನಡೀತಾ ಇದೆ ರೈತರ ಮಟ್ಟದಲ್ಲಿ. ಅದಕ್ಕಾದ ರೈತರ ಗುಂಪುಗಳಿದಾವೆ, ಈ ಬಗ್ಗೆ ಹೇಳ್ಬೋದಾ? ನಮ್ಮ ಕೊಡಗಿನಲ್ಲಿ ರೈತ ಶಕ್ತಿ ಗುಂಪುಗಳು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳನ್ನು ಹಲಸಿಗೆ ಸಂಬಂಧಪಟ್ಟಂತೆ ಮಾಡ್ಲಿಕ್ಕೂ ಅವಕಾಶಗಳಿದಾವೆ ಅಲ್ವಾ? ಖಂಡಿತ ಸಾಕಷ್ಟು ಅವಕಾಶಗಳಿದೆ. ಉದಾಹರಣೆಗೆ ಗುಣಕ್ಕೆ ಪುತ್ರಿ ಎಫ್ಪಿಒ ಆಗಲಿ ಅಥವಾ ಸಾಕಷ್ಟು ಎಫ್ಪಿಒಗಳು ಅಥವಾ ರೈತ ಸ್ವಸಹಾಯ ಗುಂಪುಗಳಾಗಲಿ ಮಹಿಳೆಯರ ಸ್ವಸಹಾಯ ಗುಂಪುಗಳಾಗಲಿ ಮುಂದೆ ಬಂದ್ರೆ ಸಾಕಷ್ಟು ಯೋಜನೆಗಳಿದೆ, ಸಾಕಷ್ಟು ಫೆಸಿಲಿಟೀಸ್ ಇದೆ, ಇದನ್ನು ಉಪಯೋಗಿಸ್ಕೊಳ್ಬಹುದು. ಮತ್ತೆ ಇನ್ನೊಂದು ಪ್ರಮುಖ ವಿಷಯ ಅಂತಂದ್ರೆ ಹಲಸು ಬರೀ ಮೇ ಜೂನ್ ಜುಲೈಲಿ ಮಾತ್ರ ಸಿಗುತ್ತೆ ಅಂತ ನಾವು ಅನ್ಕೊಳ್ತೇವೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಹಲವಾರು ತಳಿಗಳು ಬಂದಿದೆ. ವರ್ಷದ ಬೇರೆ ಬೇರೆ ಋತುಮಾನಗಳಲ್ಲಿ ಹಲಸಿನ ಹಣ್ಣು ಸಿಗುವಂತ ಒಂದು ವ್ಯವಸ್ಥೆಯನ್ನು ಸಹ ಇದೆ. ಇದೇ ರೀತಿಯಲ್ಲಿ ಕೇರಳದಲ್ಲಿ ಸಾಕಷ್ಟು ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದಾಗ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಅವರ ಕೆಲಸವನ್ನು ಬಿಟ್ಟು ಬಂದು ಇವತ್ತು ಹಲಸಿನ ಉದ್ದಿಮೆ ಮಾಡ್ತಾ ಇದ್ದಾರೆ. ಅವರ ಇನ್ಕಮ್ ಕೇಳಿದ್ರೆ 2 ಕ್ರೋರ್ಸ್ ಪರ್ ಆನಮ್ ಅವರ ಒಂದು ಟರ್ನ್ ಓವರ್ ಇದೆ. ಇನ್ನು ಸಾಕಷ್ಟು ಉದಾಹರಣೆಗಳಿದೆ. ಕೊಡಗಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ಹಣ್ಣು, ಇದರಲ್ಲಿ ಮೌಲ್ಯವರ್ಧನೆ ಮಾಡಿ ಇದನ್ನ ಒಂದು ಬಿಸ್ನೆಸ್ ಮೋಡ್ಗೆ ತಗೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮಲೆನಾಡಿನ ಕಾಫಿ ತೋಟಗಳಿಗೆ ಬಹಳ ಹೊಂದಾಣಿಕೆ ಆಗುವ ಬೆಳೆ ಇದು ಹಲಸು. ನಿತ್ಯ ಹರಿದ್ವರ್ಣ ಬೆಳೆ, ಎಲೆ ಉದುರ್ತಾ ಇರುತ್ತೆ, ಸದಾ ಹಸಿರಾಗಿರುತ್ತೆ, ಆಮೇಲೆ ಗಟ್ಟಿ ವೃಕ್ಷ. ಹಾಗೆ ಅರೆಮಲೆನಾಡಿನಲ್ಲೂ ಬಯಲು ಸೀಮೆಯಲ್ಲಿನೂ ಈ ಒಂದು ಹಲಸಿನ ಮರವನ್ನ ಬೆಳ್ಕೊಳ್ಬಹುದು. ಹಲಸಿನ ಚಿಪ್ಸ್ ಬಹಳ ಹಿತವಾಗಿರುತ್ತೆ, ಮತ್ತೆ ಹಲಸನ್ನ ಉಪ್ಪಿನಕಾಯಿಗೂ ಉಪಯೋಗಿಸಿಕೊಳ್ಳುವ ಒಂದು ನಿಟ್ಟಿನಲ್ಲೂ ಕೆಲಸಗಳು ನಡೆದವಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಈಗ ಬಾಳೆ ಚಿಪ್ಸ್ ಹೇಗೆ ತಿಂತಾರೋ ಹಲಸಿನ ಚಿಪ್ಸ್ ಅನ್ನು ಮಾಡಿಕೊಂಡು ಸವಿಯೋದಿದೆ. ಖಂಡಿತ ಸರ್, ಸಾಕಷ್ಟು ಬೇರೆ ಬೇರೆ ತರದಲ್ಲಿ ಅಂದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಸಾಕಷ್ಟು ಪದಾರ್ಥಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಚಿಪ್ಸ್ ಆಗಲಿ, ಪಪ್ಪಡ ಆಗಲಿ, ಮನೆಗಳಲ್ಲೇ ಇರತಕ್ಕಂಥ ಸಣ್ಣ ಒಂದು ಫೆಸಿಲಿಟಿನಲ್ಲಿ ನಾವು ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಅದೇ ರೀತಿಯಲ್ಲಿ ಸಾಕಷ್ಟು ಬೇಡಿಕೆ ಸಹ ಇದೆ ಈ ಪದಾರ್ಥಗಳಿಗೆ. ಮೊದಲು ಹಲಸು ಅಂತಂದ್ರೆ ಬರೀ ಹಳ್ಳಿಗಳಿಗೆ ಸೀಮಿತ ಆಗಿತ್ತು, ಹಳ್ಳಿಗಳಲ್ಲಿ ಮಾತ್ರ ಜನ ತಿಂತಾದ್ರು. ಬಟ್ ಇವತ್ತಿನ ದಿವಸಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋದ್ರೆ ಅಲ್ಲಿ ಸಹ ಒಂದು ಗುಜ್ಜೆ ಆಗಲಿ, ಪಪ್ಪಡ ಆಗಲಿ, ಚಿಪ್ಸ್ ಆಗಲಿ, ಅಥವಾ ಇದರಿಂದ ತಯಾರಿಸಿದಂತಹ ಬಿಸ್ಕೆಟ್ಸ್ ಆಗಲಿ ಸಿಗ್ತಾ ಇದೆ. ಅಂದ್ರೆ ಗ್ರಾಮೀಣ ಪ್ರದೇಶದಿಂದ ದೊಡ್ಡ ದೊಡ್ಡ ಮಾಲ್ಗಳ ತನಕ ಈ ಹಲಸಿನ ಉದ್ದಿಮೆ ಬೆಳೆದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಲಸಿನ ಎಲೆ ಜಾನುವಾರುಗಳಿಗೆ ಆಹಾರ, ಮೇಕೆಗಳಂತೂ ಬಹಳ ಸೊಗಸಾಗಿ ತಿಂತವೆ. ಮೇವಿನ ಕೊರತೆ ಇದ್ದಾಗ ಹಲಸನ್ನ ಕಡಿದು ಸ್ವಲ್ಪ ಬಾಡಿಸಿ ದನಕರುಗಳಿಗೂ ಕೊಡದಿದೆ. ಹಲಸು ಒಳ್ಳೆ ಸೌದೆಯನ್ನು ಕೊಡುತ್ತೆ, ಹಾಗೆ ಮರಮುಟ್ಟಿಗೂ ಹೆಸರುವಾಸಿಯಾದ ಮರ ಇದು. ಹೀಗೆ ಹತ್ತಾರು ವಿಚಾರಗಳಲ್ಲಿ ಹಲಸು ತನ್ನದೇ ಆದ ಪ್ರಾಮುಖ್ಯತೆಯನ್ನ ಹೊಂದಿದೆ. ಈ ಕುರಿತಂತೆ ಇವತ್ತು ವಿಶೇಷವಾಗಿ ಹಲಸಿನಲ್ಲಿ ಮೌಲ್ಯವರ್ಧನೆ ಈ ವಿಚಾರವಾಗಿ ತಾವು ವಿಷಯಗಳನ್ನು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೆಳಗರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿಎನ್ ಸತೀಶ್ ಅವರು ಹಲಸಿನಲ್ಲಿ ಮೌಲ್ಯವರ್ಧನೆ ಈ ಕುರಿತಂತೆ ವಿಚಾರಗಳನ್ನು ತಮಗೆ ತಿಳಿಪಡಿಸಿದರು. ನೀವು ಸಹ ಈ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಿರಬಹುದು ಅಲ್ವಾ? ಮಾಡೇ ಮಾಡ್ತೀರಿ. ಎಷ್ಟೋ ಸಾರಿ ಹಲಸಿನ ಕಾಯಿಗಳು ಹಣ್ಣುಗಳು ಕಡಿಮೆ ಇದ್ದಾಗ ನಮಗೆ ತಲೆ ಓಡುತ್ತೆ, ಹೆಚ್ಚಿಗಿದ್ದಾಗ ಅಷ್ಟೊಂದು ತಲೆ ಬಳಕೆ ಆಗುವುದಿಲ್ಲ. ಕೊರತೆ ಇದ್ದಾಗಲೇ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ, ಸಂಪದ್ಭರಿತವಾಗಿದ್ದಾಗ ಹೇಗೇಗೋ ನಮ್ಮ ಆಲೋಚನೆಗಳು ಸಾಗ್ಬಿಡ್ತವೆ. ಏನೇ ಆದರೂ ನಮಗೆ ಲಭ್ಯ ಇರುವ ಹಣ್ಣನ್ನು ಅನ್ನವನ್ನು ವ್ಯರ್ಥ ಮಾಡದಲ್ಲೇ ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಅದೊಂದು ರೀತಿಯ ಆನಂದದಾಯಕವಾದ ಬದುಕಾಗ್ತದೆ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಜೇನಿನ ಬಗ್ಗೆ ಬಿತ್ತರವಾಗುತ್ತಿರುವ ಹಾಡು ಇದು. ಹಾಡಿದ್ದಾರೆ ಬಿಎ ಗಣೇಶ್ ಹಾಗೂ ಕಡ್ಲೇರ ತುಳಸಿ ಮೋಹನ್, ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಜೇನು ತುಪ್ಪವನ್ನ ಕೊಡುತ್ತೆ, ಜೇನು ತುಪ್ಪವನ್ನ ಎಲ್ಲರೂ ಸಾಕಬೇಕಣ್ಣ, ಎಲ್ಲರೂ ಸಾಕಬೇಕಣ್ಣ, ಎಲ್ಲರೂ ಸಾಕಬೇಕಣ್ಣ. ಸಿಹಿಗೆ ಹೆಸರು ಜೇನು, ಸಿಹಿಗೆ ಹೆಸರು ಜೇನು. ಅತಿ ಕ್ಯಾಲೋರಿ ತುಪ್ಪದಲ್ಲಿದೆ, ಅತಿ ಕ್ಯಾಲೋರಿ. ವಿಷ ಬಳಸದಿರಿ, ವಿಷ ಬಳಸದಿರಿ. ಇರಲಿ ವೃಕ್ಷ ಸಿರಿ, ಇರಲಿ ವೃಕ್ಷ ಸಿರಿ, ಇರಲಿ ವೃಕ್ಷ ಸಿರಿ. ಜೇನಿನಲ್ಲಿದೆ ಸಂಘಟನೆ, ಜೇನಿನಲ್ಲಿದೆ ಸಂಘಟನೆ. ಇಲ್ಲಿದೆ ಕೆಲಸಗಳ ವಿಂಗಡಣೆ, ಇಲ್ಲಿದೆ ಕೆಲಸಗಳ ವಿಂಗಡಣೆ. ಮನುಕುಲಕ್ಕೆ ಅದುವೇ ಅನುಕರಣೆ, ಮನುಕುಲಕ್ಕೆ ಅದುವೇ ಅನುಕರಣೆ. ಇದು ಸೋಜಿಗದ ಸಂಯೋಜನೆ, ಇದು ಸೋಜಿಗದ ಸಂಯೋಜನೆ, ಇದು ಸೋಜಿಗದ ಸಂಯೋಜನೆ. ಸಿಹಿಗೆ ಹೆಸರು ಜೇನು, ಸಿಹಿಗೆ ಹೆಸರು ಜೇನು. ಜೇನಿನಲ್ಲಿದೆ ರಾಣಿ, ಜೇನಿನಲ್ಲಿದೆ ರಾಣಿ. ಸಂತಾನದ ಖಣಿ, ಸಂತಾನದ ಖಣಿ. ಜೇನಿನಲ್ಲಿದೆ ರಾಣಿ, ಜೇನಿನಲ್ಲಿದೆ ರಾಣಿ. ಸಂತಾನದ ಖಣಿ, ಸಂತಾನದ ಖಣಿ. ಗಂಡುಗಳಿಗಿಲ್ಲ ಓಣಿ, ಗಂಡುಗಳಿಗಿಲ್ಲ ಓಣಿ, ಗಂಡುಗಳಿಗಿಲ್ಲ ಓಣಿ, ಗಂಡುಗಳಿಗಿಲ್ಲ ಓಣಿ. ಕ್ರಿಯಾಶೀಲತೆಯ ವಾಣಿ, ಕ್ರಿಯಾಶೀಲತೆಯ ವಾಣಿ, ಕ್ರಿಯಾಶೀಲತೆಯ ವಾಣಿ. ಸಿಹಿಗೆ ಹೆಸರು ಜೇನು, ಸಿಹಿಗೆ ಹೆಸರು ಜೇನು. ಶಿಸ್ತು ಅಲ್ಲಿ ಕಾಣು, ಶಿಸ್ತು ಅಲ್ಲಿ ಕಾಣು. ನೋಡಿ ಅವುಗಳ ಕಾನೂನು, ನೋಡಿ ಅವುಗಳ ಕಾನೂನು. ಕಾಣಿಸೋ ಜಿಗವನ್ನು, ಕಾಣಿಸೋ ಜಿಗವನ್ನು. ಸಿಹಿಗೆ ಹೆಸರು ಜೇನು, ಸಿಹಿಗೆ ಹೆಸರು ಜೇನು. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬಾ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ಐ ಟಿ ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಳಬೇಡಿ, ಐ ಟಿ ಐ ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಜೈವಿಕ ಇಂಧನ ಕುರಿತು ಮಾತನಾಡುತ್ತಾರೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡಾ ಟಿಎಸ್ ಗಣೇಶ್ ಪ್ರಸಾದ್ ಅವರು. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಪಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827230018. ಓದ್ತಾ ಇರೋ ಕಲ್ಲು ಮುಟ್ಲು ಚಶ್ಮೆ ಚಿಂತು ಜಂಪೆನ ವಿವರ. ಕೊಡಗು ಜಿಲ್ಲೆನ ಮಾಲ್ದಾರೆ ವ್ಯಾಪ್ತಿನ ಹಲವು ಕುಟುಂಬಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ಕೊಡುಗೆ ಕಳೆದ 7-8 ವರ್ಷಗಳಿಂದ ಬಾಕಿ ಇದ್ದು ಕೂಡಲೇ ವಿದ್ಯುತ್ ಸಂಪರ್ಕ ಕಲ್ಪಿಸಿಗೆ ಅನುಮತಿ ನೀಡುವಂಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷರು ಹಾಗೆ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಕೆಜಿ ಬೋಪಯ್ಯ ಅವರು ಸೂಚನೆ ನೀಡಿದ್ದು. ಅವು ಇಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಸಭೆಯಲ್ಲಿ ಮಾತಾಡಿ ಸರ್ಕಾರದ ಆದೇಶನಂಗೆ ಗಂಗಾ ಕಲ್ಯಾಣ ಯೋಜನಾ ಕಾರ್ಯಕ್ರಮನ ಕೂಡಲೇ ಜಾರಿಗೆ ತರಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು ನನಸು ಮಾಡಿಕೆ ಮುಂದಾಗುತ್ತಾ ಹೇಳಿದ್ದು. ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಸಮಿತಿ ಅಧ್ಯಕ್ಷರಾದ ಶಾಂತೇಂಡ ರವಿ ಕುಶಾಲಪ್ಪ ಅವರು ಮಾತಾಡಿ ಕಾವೇರಿ ಹೊಳೆ ಪಾತ್ರನ ಸಂರಕ್ಷಿಸುವಲ್ಲಿ ಜಿಲ್ಲಾಡಳಿತ ಕ್ರಮ ತಕ್ಕೊಂಡೋಗುತ್ತಾ ಹೇಳಿದ್ದು. ಕೊಡಗು ಜಿಲ್ಲಾ ಪಂಚಾಯಿತಿ, ಮಡಿಕೇರಿ ತಾಲೂಕು ಪಂಚಾಯಿತಿ ಮತ್ತು ಹೊದ್ದೂರು ಗ್ರಾಮ ಪಂಚಾಯಿತಿ ಕಡೆಯಿಂದ ಹೊದ್ದೂರು ಗ್ರಾಮ ಪಂಚಾಯಿತಿ ಕಚೇರಿನ ಹೊಸ ಕಟ್ಟಡದ ಉದ್ಘಾಟನೆ ನಾಳೆ ಹೊತ್ತಾರೆ 10:30 ಹೊದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಜಿಲ್ಲಾಧಿಕಾರಿಯವರ ನಡೆ ಹಳ್ಳಿಯ ಕಡೆಗೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ 18:00 ಹೊತ್ತಾರೆ 10:00 ಚೆಟ್ಟಳಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನರೇಂದ್ರ ಮೋದಿ ರೈತ ಸಹಕಾರ ಭವನದಲ್ಲಿ ನಡೆದಂತೇಳಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ವಿರಾಜ್ಪೇಟೆಯಲ್ಲಿ ಇರುವ ಮಾಜಿ ಸೈನಿಕರ ECHS ಪಾಲಿಕ್ಲಿನಿಕ್ಗೆ ಒಳಪಡುವ 1/4/2003 ಒಳಗೆ ಸೇವಾನಿವೃತ್ತಿ ಹೊಂದಿದ ಎಲ್ಲಾ ಮಾಜಿ ಸೈನಿಕರು ತಮ್ಮ ಪಿಂಚಣಿ ಪಡೆದ ಬ್ಯಾಂಕ್ನಿಂದ ನಾನ್ ಪೇಮೆಂಟ್ ಸರ್ಟಿಫಿಕೇಟ್ನ 25 ಒಳಗೆ ಪಾಲಿಕ್ಲಿನಿಕ್ಗೆ ಕೊಡುವಂಗೆ ಪ್ರಕಟಣೆ ತಿಳಿಸಲು. ಅಂಚೆ ಅದಾಲತ್ನ ಮುಂದಿನ ಸಭೆ ನಾಳೆ ಹೊತ್ತಾರೆ 11:00 ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲಾ ತರಹದ ದೂರುಗಳನ್ನು ತಕೊಂಡು ಚರ್ಚಿಸಲಾದ ತಳಿ ಅಂಚೆ ಅಧೀಕ್ಷಕರು ತಿಳಿಸಲು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಕಿವಿ ಮೂಗು ಗಂಟಲು ಹಂಗೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆನ ಬಾಹ್ಯ ಸೇವಾ ಕೇಂದ್ರ ಇವರ ಕಡೆಯಿಂದ ನಾಳೆ ಮತ್ತೆ ನಾಡಿದ್ದು ಶ್ರವಣ ಸಾಧನ ವಿತರಣಾ ಕಾರ್ಯಕ್ರಮದ ಉದ್ಘಾಟನಾ ಜಂಬರ ನಾಳೆ ಹೊತ್ತಾರೆ 10:30 ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆನ ಉಪನ್ಯಾಸ ಸಭಾವಾಡಿಯಲ್ಲಿ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ 18:00 ಹೊತ್ತಾರೆ 11:00 ಒಂದು ಗಂಟೆವರೆಗೆ ಮಡಿಕೇರಿ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿನ ತಕ್ಕಂಡವೆ ಭರ್ತಿ ಮಾಡಿ ನೋಟ್ರಿಯಿಂದ ಅಪ್ಡೇಟ್ ಮಾಡಿದ ಅರ್ಜಿನ ಕೊಡಕು ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಬಗ್ಗೆ ದೂರುಗಳನ್ನು ಸಾರ್ವಜನಿಕರಿಂದ ತಕ್ಕಂಡು ಚರ್ಚಿಸಲಾಗಿದೆ. ಕೊಡಗು ಜಿಲ್ಲೆನ ಪೊನ್ನಂಪೇಟೆ ತಾಲೂಕಲ್ಲಿ ವಾಸ ಇರುವ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರು ಅವರ ಯಾವುದೇ ಸಾಮೂಹಿಕ ಇಲ್ಲರ ವೈಯಕ್ತಿಕ ಕುಂದುಕೊರತೆಗಿದ್ದರೆ ಅವುಗಳ ಬಗ್ಗೆ ಚರ್ಚಿಸಿಕೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ 21 ಪೊನ್ನಂಪೇಟೆ ತಹಶೀಲ್ದಾರ್ ಅವರ ಕಾರ್ಯಾಲಯದ ಸಭಾಬಡಿಯಲ್ಲಿ ಆಯೋಜಿಸಲಾಗಿದ್ದ ಸೈನಿಕರ ಕುಂದುಕೊರತೆಗಳ ಸಭೆನ ಕಾರಣಾಂತರಗಳಿಂದ 28 ಹೊತ್ತಾರೆ 10:30 ನಡೆಸಿಕೆ ತೀರ್ಮಾನಿಸಲು ಈ ಬಗ್ಗೆ ಕುಂದುಕೊರತೆಗಳ ಮನವಿನ 22 ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಇಲಾಖೆಗೆ ತಲುಪಿಸಬೇಕು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆಯುಷ್ ಇಲಾಖೆ, ಯುವಜನ ಸಬಲೀಕರಣ ಇಲಾಖೆ, ಎನ್ಸಿಸಿ ರೆಡ್ ಕ್ರಾಸ್, ನಿಮ್ಮ ಹಂಗೆ ಸ್ಥಳೀಯ ಸಂಸ್ಥೆಗಳ ಕೂಡುಕೊಟ್ಟಲ್ಲಿ 21 ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಮ್ಮಿಕೊಳ್ಳಲಾಗುತ್ತೇಳಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾ ರೇಣುಕಾ ದೇವಿಯವರು ತಿಳಿಸಲು. ಇದರ ಪ್ರಯುಕ್ತ ನಾಳೆ 8:05 ಗಾಂಧಿ ಮೈದಾನದ ಯೋಗ ಜಾಥಾ ಶುರು ಆದತೇಳಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಲು. ಈ ಸಲ ಮಾನವೀಯತೆಗಾಗಿ ಯೋಗ ತಿಳುವ ದೇಹದೊಟ್ಟಿಗೆ ಯೋಗ ದಿನಾಚರಣೆ ನಡೆದಿದೆ. ಟಾಟಾ ಟೆಕ್ನಾಲಜಿ ಲಿಮಿಟೆಡ್ ಕೂಡುಕೊಟ್ಟಲ್ಲಿ ಆಲೂರು ಸಿದ್ದಪುರ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಉನ್ನತೀಕರಿಸಿದ ತಾಂತ್ರಿಕ ಕೇಂದ್ರನ 22 1:00 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆನ್ಲೈನ್ ಮೂಲಕ ಲೋಕಾರ್ಪಣೆ ಮಾಡುವೆ. 18 ಹೊತ್ತಾರೆ 10 ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆಗೆ ಗ್ರಾಮ ಕಾರ್ಯಕ್ರಮದ ಪ್ರಯುಕ್ತ ಮಡಿಕೇರಿ ತಹಶೀಲ್ದಾರ್ ಅವರ ಮುಂದಾಳತ್ವದಲ್ಲಿ ಮರಗೋಡು ಭಾರತೀಯ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿದೆ. ಮರಗೋಡು ಗ್ರಾಮ ಪಂಚಾಯತಿಗೆ ಒಳಪಡುವ ಸಾರ್ವಜನಿಕರು ತಮ್ಮ ಸಮಸ್ಯೆಗಳ ಬಗ್ಗೆ ದೂರು ಅರ್ಜಿನಿ ಕೊಟ್ಟು ಪರಿಹಾರ ಕಂಡುಕೊಳ್ಳಬೇಕು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕಡೆಯಿಂದ 28 ಸೊಮರ್ಪೇಟೆ ಕೊಡವ ಸಮಾಜದಲ್ಲಿ ನಾಡು ಮತ್ತು ಕರಡ ಸಮಾವೇಶ ಕಾರ್ಯಕ್ರಮ ನಡೆದಿದೆ. ಈ ಜಂಬರಕ್ಕೆ ನಾಟಿ ವೈದ್ಯರನ್ನು ಪರಿಣಿತಿ ಹೊಂದಿದವು ಭಾಗವಹಿಸಿ ಸಲಹೆ ಸೂಚನೆ ನೀಡಕ್ಕೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಕೆಸೆಟ್ ಮತ್ತು ಯುಜಿಸಿ ನೆಟ್ ಪರೀಕ್ಷೆಗೆ 45 ತರಬೇತಿ ಶಿಬಿರ ನಡೆದಿದೆ. ಆಸಕ್ತಿ ಇರುವ 22 ಹೊತ್ತಾರೆ 10 8:05 ಒಳಗೆ ತಮ್ಮ ಹೆಸರನ್ನ ಕಚೇರಿಯಲ್ಲಿ ನೋಂದಾಯಿಸಿಕೊಡಕ್ಕು. ವಿದ್ಯುತ್ತಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ 18 ಹೊತ್ತಾರೆ 11 ಮಡಿಕೇರಿ ಉಪವಿಭಾಗದ ಭಾಗಮಂಡಲ ಗ್ರಾಮ ಪಂಚಾಯತಿ ಸಭಾಬಡಲಿ, ಗೋಣಿಕೊಪ್ಪ ಉಪವಿಭಾಗದ ಕುಟ್ಟ ಗ್ರಾಮ ಪಂಚಾಯತಿ ಸಭಾಬಡಲಿ, ವಿರಾಜಪೇಟೆ ಉಪವಿಭಾಗದ ಅಮ್ಮತ್ತಿ ಗುಡ್ ಶಫರ್ಡ್ ಕಮ್ಯುನಿಟಿ ಹಾಲ್ಲಿ, ಕುಶಾಲನಗರ ಉಪವಿಭಾಗದ ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯತಿ ಸಭಾಬಡೆ, ಹಾಗೆ ಗರ್ವಾಲೆ ಕಿರಿಯ ಪ್ರಾಥಮಿಕ ಶಾಲೆ, ಸೊಮರ್ಪೇಟೆನ ಉಪವಿಭಾಗದ ದೊಡ್ಡಕೊಡ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯುತ್ ಅದಾಲತ್ ನಡೆದಿದೆ. ಈ ವ್ಯಾಪ್ತಿನ ಸಾರ್ವಜನಿಕರು ಹಾಗೆ ವಿದ್ಯುತ್ ಗ್ರಾಹಕರು ಸಭೆಗೆ ಹಾಜರಾಗಿ ತಮ್ಮ ದೂರುಗಳನ್ನು ಸಲ್ಲಿಸಕ ತಿಳಿ ಮಡಿಕೇರಿ ವಿಭಾಗದ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಲು. ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ನೆನಪಿಗಾಗಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಪದವಿ ಪೂರ್ವ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ 1837 ಸಂದರ್ಭದಲ್ಲಿ ನಡೆದ ಅಮರ ಸುಳ್ಳು ಸ್ವಾತಂತ್ರ್ಯ ಹೋರಾಟ, ಕೊಡಗು ಕೆನರ ಬಂಡಾಯ ತೇಳುವ ವಿಷಯದ ಬಗ್ಗೆ ಲೇಖನ ಪೈಪೋಟಿಗೆ ಬರಹಗಳನ್ನು ಕರೆದೋಳು. ಬರೆದ ಬರಹಗಳನ್ನು ಕಳಿಸಿಕೆ ಬರುವ ತಿಂಗಳ 15 ಆಕೆರಿ ದಿನ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ನಾಪುಕ್ಲುವಿನ ಎಂಪಿ ಸ್ಟೋರ್ನಲ್ಲಿ ಮಾನ್ಸೂನ್ ಸ್ಪೆಷಲ್ ಆಫರ್, ಎಲ್ಲಾ ಖರೀದಿಯ ಮೇಲೆ 10-15% ಡಿಸ್ಕೌಂಟ್, ಮದುವೆ ಸಮಾರಂಭದ ಖರೀದಿಗೆ ವಿಶೇಷ ರಿಯಾಯಿತಿ. ಎಂಪಿ ಸ್ಟೋರ್, ನಿಯರ್ ಬಸ್ ಸ್ಟ್ಯಾಂಡ್, ನಾಪುಕ್ಲು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551. ಇಂದು ವಿರಾಜಪೇಟೆಯಲ್ಲಿ ಶುಭಾರಂಭ ಮಲ್ನಾಡ್ ಫರ್ನಿಚರ್ ಅಂಡ್ ಮ್ಯಾಟ್ರೆಸಸ್ ರೀಪೇರ್ ಶಾಪಿಂಗ್. ಉತ್ತಮ ಗುಣಮಟ್ಟದ ಫರ್ನಿಚರ್ ಮತ್ತು ಮರದ ಪೀಠೋಪಕರಣಗಳು ಹಾಗೂ ಮ್ಯಾಟ್ರೆಸಸ್ಗಳಿಗಾಗಿ ಸಂಪರ್ಕಿಸಿ ಮಲ್ನಾಡ್ ಫರ್ನಿಚರ್ ಅಂಡ್ ಮ್ಯಾಟ್ರೆಸಸ್, ಶ್ರೀ ಸ್ವಾಮಿ ಶಂಭವಾನಂದ ಜಿ ಕಾಂಪ್ಲೆಕ್ಸ್, ಕೇರಳ ರೋಡ್, ಮೀನ್ಪೇಟ್, ವಿರಾಜಪೇಟೆ. ಮೊಬೈಲ್ 9880885217. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈಸ್ ಆಫರಿಂಗ್ ಎಂಜಿನಿಯರಿಂಗ್ ಕೋರ್ಸಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್, ಸಿವಿಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್ ವಿತ್ ಎಕ್ಸಲೆಂಟ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂಡ್ ಸ್ಕಾಲರ್ಶಿಪ್ ಫಾರ್ ಮೆರಿಟೋರಿಯಸ್ ಅಂಡ್ ಸ್ಪೋರ್ಟ್ಸ್ ಅಚೀವರ್ಸ್. ಆನ್ ಕ್ಯಾಂಪಸ್ ಹಾಸ್ಟೆಲ್ ಫೆಸಿಲಿಟೀಸ್. ಜಾಯಿನ್ ಸಿಐಟಿ ಕೂಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟ್, ಕೊಡಗು. ಆ ಕಾಲ್ 9631555457. ಎಲ್ಲಾ ರೀತಿಯ ಹಲ್ಲಿನ ಚಿಕಿತ್ಸೆ ಹಾಗೂ ತಪಾಸಣೆಗಾಗಿ ಇಂದೇ ಭೇಟಿ ಕೊಡಿ ಸ್ಮೈಲ್ ಡೆಂಟಲ್ ಕ್ಲಿನಿಕ್, ಹೆಚ್ಐ ಕಾಂಪ್ಲೆಕ್ಸ್, ಕೆನರಾ ಬ್ಯಾಂಕ್ ಮುಂಭಾಗ, ಕಲ್ಲುಗುಂಡಿ. ಕಾಲ್ 7677658 5604. ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಗನ್ ಶಾಟ್. ನಮ್ಮಲ್ಲಿ ಎಲ್ಲಾ ರೀತಿಯ ಕೋವಿಗಳ ರಿಪೇರಿ ಮತ್ತು ಸರ್ವಿಸ್, ಒಡಿಕತ್ತಿ, ಗೆಜ್ಜೆ ತಂಡ್ ಲಭ್ಯವಿದೆ. ಗನ್ ಶಾಟ್, ಕಾವೇರಿ ಕಾಂಪ್ಲೆಕ್ಸ್, ಚಿಕ್ಕಪೇಟೆ, ವಿರಾಜಪೇಟೆ. ಮಾಲೀಕರು ದಿನೇಶ್ ಬೆಳ್ಯಪ್ಪ. ಕಾಲ್ 9880600332. ಕೊಡುವ ಸಿನಿಮಾ ಧೈರ್ಯ ಬದಲಾವಣೆ ರಬುಳಿ. ನಾಳೆ ಬುಳ್ಳಿಯಾಚೆ ಟಿ ಶೆಟ್ಟಿಗೆರಿ ಕೊಡವ ಸಮಾಜತ್ಲು 18 ಪಿಂಜ 19 ಚೆನ್ನಿಯಾಚೆ ನಾರಾಚೆ ಕುಟ್ಟ ಕೊಡವ ಸಮಾಜತ್ಲು 20 ಪಿಂಜ 21 ಚೌವಾಚೆ 14 ಹುದಿಕೇರಿ ಕೊಡವ ಸಮಾಜತ್ಲು ಮಜ್ಜಣ 1 ವೈಪತ್ತು 4 ಪಿಂಜ ಬೈಟಪಕ 7 ಗಂಟೆಗೆ ಪ್ರದರ್ಶನ ಕಾಂಬ. ಸಿನಿಮಾ ನೋಟಿ ಒತ್ತಾಸೆ ತಾರಿಯಿಂದ ಕಟ್ಟಣಿತು ಧೀರ್ಯ ಕೊಡವ ಸಿನಿಮಾ ತಂಡ. ಕಳೆದ 22 ವರ್ಷಗಳಿಂದ ಪುತ್ತೂರಿನ ನೆಲ್ಲಿಕಟ್ಟೆಯ ಸ್ವಂತ ಕಟ್ಟಡದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಈಶಾ ವಿದ್ಯಾಲಯದಲ್ಲಿ ಖಾಸಗಿಯಾಗಿ ನೇರವಾಗಿ ಎಸ್ಎಸ್ಎಲ್ಸಿ, ಸೆಕೆಂಡ್ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ಪಿಯುಸಿ ಮಾನ್ಯತೆಯ ಮಹಿಳೆಯರಿಗೆ ಎಲ್ಕೆಜಿ, ಯುಕೆಜಿ ಮತ್ತು 1-5 ತರಗತಿಯವರೆಗೆ ಪಾಠ ಮಾಡಲು ಅರ್ಹವಾದ ನರ್ಸರಿ ಟೀಚರ್ ತರಬೇತಿ ಲಭ್ಯವಿದ್ದು ಆಸಕ್ತರಿಗೆ ಪಿಜಿ ವ್ಯವಸ್ಥೆ ಇದೆ. ಉತ್ತಮ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ ಈಶಾ ವಿದ್ಯಾಲಯ ನೆಲ್ಲಿಕಟ್ಟೆ ಪುತ್ತೂರು. ಕಾಲ್ 9448153379 ಅಥವಾ 8732939444. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಂಗಳ ಸಾಂಪ್ರದಾಯಿಕ ಉಡುಪಾನ ಕರ್ತ ಕುಪ್ಯ, ಬಳತ ಕುಪ್ಯ, ಚಾಲೆ ಮಕ್ಕಳ ಕುಪ್ಯ, ಚಾಲೆ ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕ್ಕಳ ಕೋರಿ ಚೌಕ ಮುಸ್ಕೋಲಿ, ಮಂಗಲಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡೆ ಸಾಮಗ್ರಿನ ಆನ್ಲೈನ್ ಮನೆಗೆ ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ್ಚ ಪೂವಯ್ಯ 9980940222 ಇಲ್ಲೆಂಗಿ 9900707576. ಇದೊಂದು ಪ್ರಕಟಣೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಈ ತಿಂಗಳ 28 ಸೋಮವಾರಪೇಟೆ ಕೊಡವ ಸಮಾಜದಲ್ಲಿ ನಾಡು ಮತ್ತು ಕರಡ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಾಟಿ ವೈದ್ಯರಲ್ಲಿ ಪರಿಣಿತಿ ಹೊಂದಿರುವವರು ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ಈ ಮೂಲಕ ಕೋರಲಾಗಿದೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಾಟಿ ವೈದ್ಯರು ತಮ್ಮ ಮಾಹಿತಿಯನ್ನು ಅಕಾಡೆಮಿಯ ಇಮೇಲ್ ಅಥವಾ ಹಾರ್ಡ್ ಕಾಪಿಯನ್ನು ಅಕಾಡೆಮಿ ಕಚೇರಿಗೆ ದಿನಾಂಕ 23 ಒಳಗೆ ಸಲ್ಲಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ 0877222974, ಕವನ್ ಕಾರ್ಯಪ್ಪ 9448325945 ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೇಳುಗರೆ, ಇಂದು ರಾತ್ರಿ 9 ಕೇಳಲಿದ್ದೀರಿ ಕಿರುಪ್ರಹಸನ ಭೂತ. ರಚನೆ ಮತ್ತು ಪ್ರಸ್ತುತಿ ಜಿ ಶಾಂತಕುಮಾರ್. ಇಂದು ರಾತ್ರಿ 10:05 ಹೊಳೆಯಿತೊಂದು ಬೆಳಕಿನ ಕಿರಣ ನಾಟಕವನ್ನ ಕೇಳಲಿದ್ದೀರಿ. ರಚನೆ ಮಾಲತಿ ಪಟ್ಟಣಶೆಟ್ಟಿ, ನಿರ್ದೇಶನ ಸ್ಮಿತಾ ಮೈಸೂರ್. ಪಕ್ಷಿ ವೀಕ್ಷಣೆ ಒಂದು ಜಾಗತಿಕ ಹವ್ಯಾಸದ ಇತಿಹಾಸ, ಈ ಕುರಿತು ಮಾತನಾಡುತ್ತಾರೆ ಡಾ ಎಸ್ ವಿ ನರಸಿಂಹನ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಕೈಕಾಡು ನಿವಾಸಿ ಪೌತಿ ಪಾಡೆಯಂಡ ಕಾವೇರಪ್ಪ ಅಂಗಡಮೋವ ಶಂಭು ಅಂಗ ಇಂದು ಮೈಸೂರು ಮರಣಪಟ್ಟಿತು. 78 ಬೈತ್ರ ಪಾಡೆಯಂಡ ಶಂಭು ಅಂಗಡ ಆಕೇರಿ ಕಾರ್ಯ ನಾಳೆ ಕೈಕಾಡು ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕರ ಅರ್ಚಿಟಿತು. ಪೇರೂರು ನಿವಾಸಿ ಆನೆಯಡ ಪೌತಿ ಚಿಯಣ್ಣ ಅಂಗಡ ಪೊಣ್ಣು ಚಿಟ್ಟೆ ಮುದ್ದವ ಅಂಗ ಇಂದು ಮರಣಪಟ್ಟಿತು. 84 ಬೈತ್ರ ಆನೆಯಡ ಚಿಟ್ಟೆ ಮುದ್ದವ ಅಂಗಡ ತಾಮನೆ ಮಲ್ಲಿರ ಬಲ್ಲಮಾವಟಿ ಆಕಿರಿ ಕಾರ್ಯ ನಾಳೆ ಮಜ್ಜಣತ್ರ ಮೀದ ನಡಪಂದು ಒಕ್ಕಕರ ಅರ್ಚಿಟಿತು. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನ ಚೊಟ್ಟಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲೆಯ ಮಾಲ್ದಾರೆ ವ್ಯಾಪ್ತಿರ ಸುಮಾರು ಕುಟುಂಬಕ್ಕೆ ಗಂಗಾ ಕಲ್ಯಾಣ ಯೋಜನೆ ರಡಿಲು ಬೋರ್ವೆಲ್ಕ್ಕೆ ಸಂಪರ್ಕ ಕೊಡಪಕ್ಕೆ ಕೈಂಜ ಏಳೆಟ್ಟು ಕಾಲ ತಿಂಜ ಬಾಕಿ ಉಂಡು. ತೊಡಿಕೆ ಕರೆಂಟ್ ಸಂಪರ್ಕ ಕೊಡಪಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಯ ಅನುಮತಿ ಕೊಡಕೊಂಡು ಓಣಿಯಂಡು ಶಾಸಕಗಳನ್ನು ಕೆಜಿ ಬೋಪಯ್ಯ ಹಿಂಗ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದೆ. ಮಡಿಕೇರಿಯ ಜಿಲ್ಲಾಧಿಕಾರಿಯ ಕಚೇರಿ ಸಭಾಭಾಡಲು ರಾಜ್ಯ ಪಶ್ಚಿಮ ಘಟಕತ್ರ ಸಂರಕ್ಷಣಾ ಪಡೆ ಸಮಿತಿ ಅಧ್ಯಕ್ಷಗಳನ್ನು ಶಾಂತೇಂದ್ರ ರವಿ ಕುಶಾಲಪ್ಪ ಎಂಡ ಕೊರೋಕಾರಿಕೆಯಲ್ಲಿ ನಡೆದ ಸಭೆಯಲ್ಲಿ ತಕ್ಕಂದದು. ಅರಣ್ಯ ಹಕ್ಕು ಪತ್ರ ಕೊಡ್ತಿತ್ತ ಆಚೆಂಗೂ ಜಿಲ್ಲೆರ ತಿತಿಮತಿ ಬಾಳೆಲೆ ಕೂಡನಡಿಕೆ ಬೋರೆ ಬೋರೆ ಜಾಗತ್ತೆ ಕುಡಿಪ ನೀರು ರೋಡ್ ಕರೆಂಟ್ ಸಂಪರ್ಕಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಯ ಅವಕಾಶ ಕೊಡುಪಲ ಎಂದು ಪುಕಾರ ಕೇಟು ಬಂದನುಂಡು. ಆನಗುಂಡು ಕಾಡುನೋ ಉಳ್ತೊಂಡು ಪಿಂಜಾಲಿ ಬದುಕು ನೀಸಿಯನ್ನುಳ್ಳ ಮೂಲ ನಿವಾಸಿಯಕ್ಕೆ ಮೂಲ ಸೌಲಭ್ಯತನೋ ಕೊಡ್ಕೊಂಡು ಆನಗುಂಡು ಕಾನೂನರ ಇತಿಮಿತಿಲು ಅಗತ್ಯ ಮೂಲ ಸೌಕರ್ಯ ಕೊಡಪಕ್ಕೆ ಅನುಮತಿ ಕೊಡ್ಕೊಂಡು ದೌಣುಚಿ. ರಾಜ್ಯ ಪಶ್ಚಿಮ ಘಟ್ಟತ್ರ ಸಂರಕ್ಷಣಾ ಕಾರ್ಯಪಡೆ ಸಮಿತಿ ಅಧ್ಯಕ್ಷ ಶಾಂತೇಂಡ ರವಿ ಕುಶಾಲಪ್ಪ ತಕ್ಕ ಬಂದಿತ್ತು. ಕಾವೇರಿ ಪೊಳೆನ ರಕ್ಷಣೆ ಮಾಡುವಲ್ಲಿ ಜಿಲ್ಲಾಡಳಿತ ಕ್ರಮ ಹೊಡ್ತೊಂಡು ತಲಕಾವೇರಿಯಿಂದ ಕುಶಾಲನಗರಕ್ಕೆ ತನೆ ಕಾವೇರಿ ಪೊಳೆ ಕರೆಯಲು ಭೂಮಿನ ಒತ್ತುವರಿ ಮಾಡಿಂಡುಳ್ಳಂಗ್ ಸಂಬಂಧಪಟ್ಟನಕ್ಕೆ ಸರ್ವೆ ಮಾಡುವಂಡ ಕೂಟಕ್ಕೆ ಅಲ್ಲಿ ಗಿಡ ಮರ ಬಳುತ್ತೋಕೆ ಕ್ರಮ ಹೊಡ್ತೋಣು ಎಂದು ನೀರಾವರಿ ಇಲಾಖೆಯ ಇಂಜಿನಿಯರ್ಗೆ ಅಣ್ಣುಚಿ. ಅನ್ನನೆ ಅರಣ್ಯ ಇಲಾಖೆಯ ಅಧಿಕಾರಿಯ ಸಮಾಜ ಮುಖ್ಯ ಆಯಿತು ಜನರ ಪರ್ಯ ಕಾರ್ಯನಿಸಿಕೊಂಡು ಗ್ರಾಮಾಂತರ ಪ್ರದೇಶದ ಗರೀಬ ಜನಕ್ಕೆ ಸರ್ಕಾರ ಹತ್ರ ಮೂಲ ಸೌಲಭ್ಯತನ ಎತ್ತಿಚುಡೊಂಡು ಹಸಿರೇ ಉಸಿರು ಹಣ್ಣು ಅನ್ನ ಮರ್ಪಕಾಗ ಅಂದ ಅವಣ್ಣುಚಿ. ಈ ಸಂದರ್ಭ ತಕ್ಕಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗ ಪೊಳೆಕರೆನ ಒತ್ತುವರಿ ಪಿಂಜ ಅಲ್ಲಿ ಮನೆ ಕಟ್ಟಿಂಡುಳ್ಳನ ಪರಿಶೀಲನೆ ನಡೆಸಿತ್ತು. ಈ ಗೊತ್ತ ಕ್ರಮ ಹೊಡ್ತೋಣ ಅಣ್ಣುಚಿ.